ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭತ್ತದಲ್ಲಿ ಕಂಡುಬರುವ ರೋಗಗಳು ಹಾಗೂ ಅವುಗಳ ನಿರ್ವಹಣೆ ಈ ಕುರಿತು ವಿಜ್ಞಾನಿಗಳಾದ ಡಾಕ್ಟರ್ ಪ್ರಮೇಶ್ ಡಿ ಅವರೊಡನೆ ಸಂದರ್ಶನವಿದೆ. ನಂತರ ರೈತರಿಗೆ ಸಲಹೆ ಇವೆ, ಕೇಳೋಣಂತೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233ಗೆ ಕರೆ ಮಾಡಿ. ರೈತ ಬಂಧುವರೇ, ಕೇಳೋಣ. ಇದೀಗ ಭತ್ತದಲ್ಲಿ ಕಾಳುಗಟ್ಟುವ ಮುನ್ನ ಕಂಡುಬರುವ ರೋಗಗಳು ಹಾಗೂ ಅವುಗಳ ನಿರ್ವಹಣೆ ಕುರಿತು ವಿಜ್ಞಾನಿಗಳಾದ ಡಾಕ್ಟರ್ ಪ್ರಮೇಶ್ ಡಿ ಅವರೊಡನೆ ಸಂದರ್ಶನವನ್ನು. ಆತ್ಮೀಯ ರೈತ ಬಂಧುವರೇ, ತಮ್ಮೆಲ್ರಿಗೂ ನಮಸ್ಕಾರ ಹಾಗೂ ಸ್ವಾಗತ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ. ನಮ್ಮ ರೈತರ ಕೃಷಿ ಜೀವನದಲ್ಲಿ ಅನೇಕ ಬೆಳೆಗಳು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತವೆ, ಜೊತೆಗೆ ಅವರ ಜೀವನ ಮಟ್ಟ, ಆರ್ಥಿಕ ಸ್ಥಿತಿಗತಿಗಳನ್ನು ಕೂಡ ನಿರ್ಧರಿಸುವಂಥವು. ಸಾಕಷ್ಟು ರೈತರು ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಮತ್ತು ಅತಿ ಹೆಚ್ಚಿನ ನೀರಾವರಿ ವ್ಯವಸ್ಥೆ ಇರುವಂಥ ಒಂದು ಪ್ರದೇಶದಲ್ಲಿ, ಈ ಭಾಗದಲ್ಲಿ ಭತ್ತ, ಬಾಳೆ, ಕಬ್ಬು ಹೀಗೆ ಅನೇಕ ನೀರಾವರಿ ಆಶ್ರಿತ ಬೆಳೆಗಳನ್ನು ಬೆಳೆಯುವುದು ಸಹಜ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭತ್ತದಲ್ಲಿ ಕಾಳು ಕಟ್ಟುವ ಹಂತದಲ್ಲಿ ಕಂಡುಬರುವಂಥ ರೋಗಗಳು, ಹಾಗೆಯೇ ಅವುಗಳ ನಿರ್ವಹಣೆ ಹೇಗೆ ಮಾಡಿದರೆ ಸೂಕ್ತ ಅನ್ನುವಂಥ ಹಲವಾರು ವಿಷಯಗಳನ್ನು ತಮ್ಮೆಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಳ್ಳೋಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಗಂಗಾವತಿ ಕೃಷಿ ಸಂಶೋಧನಾ ಕೇಂದ್ರದ ಸಸ್ಯರೋಗ ಶಾಸ್ತ್ರದ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಡಿ ಪ್ರಮೇಶ್ ಅವರು. ಡಾಕ್ಟರ್, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಡಾಕ್ಟ್ರೇ, ತಾವು ಈಗಾಗಲೇ ಸಾಕಷ್ಟು ರೈತರ ಕ್ಷೇತ್ರಗಳಿಗೆ ತೆರಳಿ ಅಲ್ಲಿನ ಸಮಸ್ಯೆಗಳನ್ನು ಕೂಡ ಅರಿತಿದ್ದೀರಿ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವ ನಿಟ್ಟಿನಲ್ಲಿ ತಮ್ಮ ಒಂದು ಸಂಶೋಧನಾ ಕೇಂದ್ರದ ಪ್ರಯೋಗಾಲಯದಲ್ಲಿ ನಿರಂತರವಾಗಿ ವೈಜ್ಞಾನಿಕ ಆವಿಷ್ಕಾರಗಳನ್ನು, ಸಂಶೋಧನೆಗಳನ್ನು ಕೈಗೊಳ್ಳುವ ಮುಖೇನ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾ ಬಂದಿದ್ದೀರಿ ನಿರಂತರವಾಗಿ. ಇಂದಿನ ವಸ್ತುಸ್ಥಿತಿಯನ್ನು ಕಂಡಾಗ ಭತ್ತವನ್ನು ನಾಟಿ ಮಾಡಿ ಅಥವಾ ಭತ್ತವನ್ನು ಸಸಿ ಮಡೆ ಮಾಡಿಕೊಂಡು ನಿರಂತರವಾಗಿ ಸಕಾಲಕ್ಕೆ ಕಳೆ ನಿರ್ವಹಣೆ ಇರ್ಬೋದು, ರೋಗಗಳ ನಿರ್ವಹಣೆ ಇರ್ಬೋದು, ಎಲ್ಲವನ್ನು ಕೂಡ ಮಾಡಿ ಅಂತಿಮವಾಗಿ ಕಟಾವು ಮಾಡಬೇಕು ಅನ್ನುವಂಥ ಹಂತಕ್ಕೆ ಬಂದಿರ್ತಾರೆ. ಆ ಹಂತದಲ್ಲಿ ಸಾಕಷ್ಟು ರೈತರು ಅಚಾತುರ್ಯದಿಂದನೋ ಅಥವಾ ಅನ್ಯ ಕಾರಣಗಳಿಂದನೋ ಅಥವಾ ಪ್ರಕೃತಿ ವಿಕೋಪದಿಂದನೋ ಅನಿವಾರ್ಯವಾಗಿ ಕೈಗೆ ಬಂದಂಥ ಬೆಳೆ ಬಾಯಿಗೆ ಬರಲಾರ್ದಂತೆ ಅದೆಷ್ಟೋ ರೈತರು ನೋವನ್ನು, ಸಂಕಷ್ಟವನ್ನು ಎದುರಿಸಿದ್ದಾರೆ. ಅಂಥ ರೈತರಿಗೆ ಮತ್ತು ಮುಂಚಿತವಾಗಿ ಬರಲಿರುವ ಈ ಕಟಾವು ಹಂತದಲ್ಲಿ ಯಾವ್ಯಾವ ರೋಗಗಳು ಕಂಡು ಬರ್ತವೆ, ಅವುಗಳಿಗೆ ವೈಜ್ಞಾನಿಕ ಸಲಹೆಗಳು ಏನು ಅನ್ನುವಂಥ ಹಲವಾರು ವಿಷಯಗಳನ್ನು ತಿಳಿಸ್ಕೊಡ್ಬೇಕು ತಾವು ಇಂದು. ಎಲ್ಲ ರೈತ ಬಂಧುವರಿಗೆ ನಮಸ್ಕಾರಗಳು. ನಿಮಗೆ ತಿಳಿದಿರೋ ಹಾಗೆ ಈಗ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಈಗ ಆಗಲೇ ಹೂ ಬಿಡುವ ಹಂತವನ್ನು ಮುಗಿಸಿ ಕಾಳು ಕಟ್ಟು ಹಂತದಲ್ಲಿದೆ. ಇನ್ನು ಕೆಲವೊಂದು ಭಾಗದಲ್ಲಿ ಈ ಹೊಳೆ ಆಸುಪಾಸಿನ ಇರ್ತಕ್ಕಂಥ ಗದ್ದೆಗಳಲ್ಲಿ ಭತ್ತ ಆಗಲೇ ಕಾಳು ಕಟ್ಟು ಹಂತದಲ್ಲಿದ್ದು ಕೆಲವೊಂದು ರೈತರು ಆಗಲೇ ಏನಂತೇಳಿ ಕಟಾವನ್ನು ಕೂಡ ಮಾಡಿದ್ದಾರೆ. ದಿನನಿತ್ಯ ರೈತರಿಂದ ಕರೆಗಳು ಬರ್ತಾ ಇರ್ತವೆ ಕೆಲವೊಂದು ರೋಗಗಳ ಬಗ್ಗೆ. ನಿಮಗೆ ತಿಳಿದಿರೋ ಹಾಗೆ ಭತ್ತದಲ್ಲಿ ರೋಗಗಳ ಬಾಧೆ ಸಸಿ ಮಡಿಯಿಂದ ಶುರುವಾಗಿದ್ದು ಕಟಾವು ಮಾಡುವ ತನಕ ಕೂಡ ಕಂಡುಬರುತ್ತೆ. ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೋಗಗಳು ಬೇರೆ ಬೇರೆ ಲಕ್ಷಣಗಳಿಂದ ಭತ್ತಕ್ಕೆ ಹಾನಿಯನ್ನು ಉಂಟು ಮಾಡ್ತವೆ. ಇವತ್ತಿನ ಪ್ರಮುಖವಾದಂಥ ವಿಷಯ ಭತ್ತದಲ್ಲಿ ಹೂ ಬಿಟ್ಟ ನಂತರ ಕಾಳು ಕಟ್ಟುವ ಸಮಯದಲ್ಲಿ ಕಂಡು ಬರ್ತಕ್ಕಂಥ ರೋಗಗಳು ಯಾವ್ಯಾವು, ಮತ್ತು ಅವುಗಳನ್ನ ಯಾವ ರೀತಿಯಾಗಿ ನಾವು ಗುರುತಿಸಬೇಕು, ಮತ್ತು ಅವುಗಳನ್ನ ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕೆಲವೊಂದು ವಿಚಾರಗಳನ್ನು ನಾನು ನಿಮ್ಮಲ್ಲಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಹೂ ಬಿಡುವ ಹಂತದಲ್ಲಿ ಪ್ರಮುಖವಾಗಿ ಕಂಡುಬರ್ತಕ್ಕಂಥ ರೋಗ ಈ ಭಾಗದಲ್ಲಿ, ಅಂದರೆ ತುಂಗಭದ್ರಾ ಅಚ್ಚುಕಟ್ಟು ಭಾಗದಲ್ಲಿ ಕಂಡುಬರ್ತಕ್ಕಂಥ ರೋಗ ಅಂತಂದರೆ ಬೆಂಕಿ ರೋಗ. ಈ ಭಾಗದಲ್ಲಿ ಬೆಂಕಿ ರೋಗವು ಕುತ್ತಿಗೆ ರೋಗವಾಗಿ ಕಾಣಿಸ್ಕೊಳ್ಳುತ್ತೆ. ಈ ರೋಗ ಸಸಿ ಮಡಿಯಿಂದಲೂ ಕೂಡ ಇರುತ್ತೆ, ನಾಟಿ ಮಾಡಿದ ನಂತರ ಕೂಡ ಕಂಡುಬರುತ್ತೆ. ಹೂ ಬಿಟ್ಟ ನಂತರ ಕಾಳು ಕಟ್ಟುವ ಹಂತದಲ್ಲಿ ಕುತ್ತಿಗೆ ಭಾಗದಲ್ಲಿ ಕಪ್ಪಾದ ಮಚ್ಚೆಗಳು ಕಂಡುಬಂದು ಕಾಳು ಕಟ್ಟೋಕ್ಕಿಂತ ಮುಂಚೆ ಏನಾದರೂ ಇದರ ಲಕ್ಷಣ ಕಂಡುಬಂತಂದರೆ ಹೆಚ್ಚಿನ ಕಾಳುಗಳು ಜೊಳ್ಳಾಗ್ತವೆ. ಏನಾದರೂ ಇದು ರೋಗ ಬಾಧೆ ಕಾಳು ಕಟ್ಟಿದ ನಂತರ ಕಂಡುಬಂತು ಅಂತಂದರೆ ಆ ಕುತ್ತಿಗೆ ಭಾಗದಲ್ಲಿ ತೆನೆ ಮುರಿದೋಗುತ್ತೆ, ಇದರಿಂದ ಭಾಳ ಹಾನಿಯನ್ನು ಉಂಟು ಮಾಡ್ತದೆ. ಈ ರೋಗವನ್ನು ಗುರುತಿಸೋ ಬಗೆ ಅಂತಂದರೆ ತೆನೆಯ ಕುತ್ತಿಗೆ ಭಾಗದಲ್ಲಿ ಕಪ್ಪಾದಂಥ ಒಂದು ಮಚ್ಚೆ ಕಂಡುಬರುತ್ತೆ. ಕ್ರಮೇಣವಾಗಿ ತೆನೆ ಏನಾದ್ರು ಕಾಳು ಕಟ್ಟಿದರೆ ಆ ತೆನೆ ಆ ಭಾಗಕ್ಕೆ ಮುರಿದೋಗುತ್ತೆ, ಇದರಿಂದ ರೈತರಿಗೆ ಸಾಕಷ್ಟು ಹಾನಿ ಉಂಟಾಗುತ್ತೆ. ಇದನ್ನು ತಡೆಗಟ್ಟುವ ರೀತಿಯಾಗಿ ಅಂತಂದರೆ ನಾನಾಗಲೇ ಹೇಳಿದ ಪ್ರಕಾರ ಇದು ಒಂದು ಬೆಂಕಿ ರೋಗದ ಒಂದು ಲಕ್ಷಣ. ಎಲೆ ಮೇಲೂ ಕೂಡ ಕಂಡುಬರುತ್ತೆ, ಗಂಟುಗಳಲ್ಲಿ ಕೂಡ ಕಂಡುಬರುತ್ತೆ, ಕಾಂಡದ ಗಂಟುಗಳ ಮೇಲೆ, ನಂತರ ಕುತ್ತಿಗೆ ಭಾಗದಲ್ಲಿ ಕೂಡ ಕಂಡುಬರುತ್ತೆ. ಈ ರೋಗದ ಲಕ್ಷಣ ಏನಂತಂದರೆ ಈಗಾಗಲೇ ನಾನು ಹೇಳಿದ ಹಾಗೆ ಕುತ್ತಿಗೆಯಲ್ಲಿ ಕಪ್ಪು ಭಾಗದಲ್ಲಿ ಮಚ್ಚೆ ಇರುತ್ತೆ. ಈ ಥರ ಲಕ್ಷಣ ಕಂಡುಬಂದರೆ ರೈತರು ದಯಮಾಡಿ ಶಿಲೀಂದ್ರನಾಶಕಗಳನ್ನು ಸಿಂಪಡಣೆ ಮಾಡೋದ್ರಿಂದ ಇದನ್ನು ಪೂರ್ತಿಯಾಗಿ ನಿರ್ವಹಣೆ ಮಾಡ್ಬೋದು. ಯಾವ ಶಿಲೀಂದ್ರನಾಶಕವನ್ನು ಸಿಂಪಡಣೆ ಮಾಡಬೇಕಂತಂದರೆ ಮಾರುಕಟ್ಟೆಯಲ್ಲಿ ಸಿಗ್ತಿರ್ತಕ್ಕಂಥ ಟ್ರೈಸೈಕ್ಲಜೋಲ್ ಅಂತ ಒಂದು ಗುಂಪಿನ ಶಿಲೀಂದ್ರನಾಶಕ, ಇದು ಬೀಮ್ ಅಂತೇಳಿ ಸಿಗುತ್ತೆ ಮಾರುಕಟ್ಟೆಯಲ್ಲಿ. ಇದರ ಜೊತೆಗೆ ಇನ್ನೊಂದು ಶಿಲೀಂದ್ರನಾಶಕವನ್ನು ಕೂಡ ಒಂದು ಪ್ರೀ ಮಿಕ್ಸರ್ ಅಂತ ಕರಿತೀವಿ ನಾವು, ಕಾಂಬಿನೇಷನ್ ಅಂತೇಳಿ. ಇದ್ರ ಜೊತೆಗೆ ಮ್ಯಾಂಕೋಜಬ್ ಅಂತಕ್ಕಂಥ ಒಂದು ಶಿಲೀಂದ್ರನಾಶಕ ಮಿಕ್ಸ್ ಇರ್ತಕ್ಕಂಥ ಒಂದು ಶಿಲೀಂದ್ರನಾಶಕ ಇದೆ. ಏನು ಟ್ರೈಸೈಕ್ಲೋಜೋಲ್ ಮತ್ತು ಮ್ಯಾಂಕೋಜಬ್ ಅಂತ ಎರಡು ಮಿಕ್ಸ್ ಇರ್ತಕ್ಕಂಥ ಶಿಲೀಂದ್ರನಾಶಕ ಆಗಿರ್ತಕ್ಕಂಥ ಅಂಗಡಿಗಳಲ್ಲಿ ಮರ್ಜರ್ ಅಂತಕ್ಕಂಥ ಒಂದು ಔಷಧಿ ಸಿಗುತ್ತೆ. ಇದನ್ನು ಕೂಡ ಸ್ಪ್ರೇ ಮಾಡೋದ್ರಿಂದ ಈ ಒಂದು ರೋಗವನ್ನು ನಾವು ಹತೋಟಿ ಮಾಡ್ಬೋದು. ಇಲ್ಲ ಅಂತಂದರೆ ಇದ್ರ ಜೊತೆಗೆ ಪ್ರೋಪಿಕೆನೋಜೋಲ್ ಅಂತಕ್ಕಂಥ ಒಂದು ಶಿಲೀಂದ್ರನಾಶಕ ಕೂಡ ಇದೆ. ಇದನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಯಷ್ಟು ಔಷಧವನ್ನು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಈ ರೋಗವನ್ನು ಹತೋಟಿ ಮಾಡ್ಬೋದು. ಪ್ರತಿ ಎಕರೆಗೆ ಸುಮಾರು 200-250 ಲೀಟರ್ನಷ್ಟು ಸಿಂಪಡಣಾ ದ್ರಾವಣ ಬೇಕಾಗುತ್ತೆ. ನಾನು ಮೊದಲು ಹೇಳ್ತಕ್ಕಂಥ ಆ ಟ್ರೈಸೈಕ್ಲೋಜೋಲ್ನ ಡೋಸೇಜ್ ಎಷ್ಟು ಅಂತಂದರೆ ಪ್ರತಿ ಲೀಟರ್ ನೀರಿಗೆ 0.6 ಗ್ರಾಮ್ ಅಂತಂದರೆ 10 ಲೀಟರ್ ನೀರಿಗೆ ಸುಮಾರು 6 ಗ್ರಾಮಷ್ಟು ಔಷಧವನ್ನು ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ಕುತ್ತಿಗೆ ರೋಗವನ್ನು ನಾವು ಹತೋಟಿ ಮಾಡ್ಬೋದು. ಇದಲ್ಲದೆ ಇನ್ನೊಂದು ಪ್ರಮುಖವಾದಂಥ ರೋಗ ಅಂತಂದರೆ ಶೀತ್ ರಾಟ್ ಅಂತ ಕರಿತೀವಿ. ಅಂತಂದರೆ ಎಲೆ ಕವಚದ ಕೊಳೆ ರೋಗ. ಇದು ಬಡ್ಡೆ ಕೊಳೆ ಅಲ್ಲ, ಎಲೆ ಕವಚದ ಕೊಳೆ. ಏನಾಗುತ್ತೆ ಅಂತಂದರೆ ಈ ತೆನೆ ಬಿಡುವ ಹಂತದಲ್ಲಿ ತೆನೆಯಿಂದ ಕೆಳಗೆ ಇರ್ತಕ್ಕಂಥ ಒಂದು ಎಲೆ, ನಾವು ಬಾವುಟ ಎಲೆ ಅಂತ ಕರಿತೀವಿ, ಫ್ಲಾಗ್ ಲೀಫ್, ಈ ಎಲೆಯ ಬುಡದಲ್ಲಿ ಈ ರೋಗ ಕಂಡುಬರುತ್ತೆ. ಆ ಭಾಗದಲ್ಲಿ ಕಪ್ಪಾದ ಮಚ್ಚೆಗಳು ಕಂಡುಬಂದು ಆ ಎಲೆ ಕೊಳಿಲಿಕ್ಕೆ ಶುರು ಮಾಡುತ್ತೆ, ಬಾವುಟ ಎಲೆ. ಈ ಎಲೆ ಭಾಳ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸುತ್ತೆ ಭತ್ತದಲ್ಲಿ. ಆ ಕಾಳು ಕಟ್ಟಬೇಕು ಅಂತಂದರೆ ಕಾಳು ಕಟ್ಟಿ ಕಾಳುಗಳು ತುಂಬ ದಷ್ಟಪುಷ್ಟವಾಗಿ ಬೆಳೆದು ನಿಮಗೆ ಕಾಳು ತೂಕ ಹೆಚ್ಚಾಗಬೇಕಂತಂದರೆ ಈ ಎಲೆಯ ಆರೋಗ್ಯ ಭಾಳ ಮುಖ್ಯ, ಬಾವುಟ ಎಲೆಯ ಆರೋಗ್ಯ ಭಾಳ ಮುಖ್ಯ. ಈ ಎಲೆಗೇನಾದರೂ ರೋಗ ಬಂತು ಅಂತಂದರೆ ತೆನೆ ಕೂಡ ಸಣ್ಣದಾಗುತ್ತೆ, ಕಾಳು ಜೊಳ್ಳಾಗ್ತವೆ, ಮತ್ತು ಕಾಳಿನ ತೂಕದಲ್ಲಿ ಕೂಡ ಭಾಳ ಇಳುಮುಖ ಆಗುತ್ತೆ. ಹಾಗಾಗಿ ಈ ಎಲೆ ಕವಚದ ಕೊಳೆ ರೋಗದ ನಿರ್ವಹಣೆ ಕೂಡ ಬಹಳ ಮುಖ್ಯ. ಇದು ಹೂ ಬಿಟ್ಟ ನಂತರ ಕಂಡುಬರುತ್ತೆ ಈ ರೋಗ. ಅದಕ್ಕಾಗಿ ರೈತರು ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಹೂ ಬಿಡುವ ಹಂತದಲ್ಲಿ ಟಿಫ್ಲುಜಮೈಡ್ ಅಂತಕ್ಕಂಥ ಒಂದು ಔಷಧಿ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಈ ಔಷಧವನ್ನು ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ಹತೋಟಿ ಮಾಡ್ಬೋದು. ಟಿಫ್ಲುಜಮೈಡ್ನ ಪ್ರಮಾಣ ಎಷ್ಟು ಅಂತಂದರೆ ಪ್ರತಿ ಲೀಟರ್ ನೀರಿಗೆ 0.7 ಗ್ರಾಮ್, ಅಂದರೆ 10 ಲೀಟರ್ ನೀರಿಗೆ 7 ಗ್ರಾಮ್, ಅಥವಾ ದ್ರವ ರೂಪದ ಶಿಲೀಂದ್ರನಾಶಕ ಇತ್ತು ಅಂತಂದರೆ 7 ಮಿಲಿಯನ್ನು 10 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಸುಮಾರು ಒಂದು ಎಕರೆಗೆ 200-250 ಲೀಟ್ರಷ್ಟು ಸಿಂಪಡಣಾ ದ್ರಾವಣ ಬೇಕಾಗುತ್ತೆ. ಈ ಔಷಧಿ ಸಿಗಲಿಲ್ಲ ಅಂತಂದರೆ ಮಾರುಕಟ್ಟೆಯಲ್ಲಿ ಕಾರ್ಬನ್ಡೆಂಜಿನ್ ಪ್ಲಸ್ ಮ್ಯಾಂಕೋಜಬ್ ಎರಡುಗಳ ಮಿಶ್ರಣ ಇರ್ತಕ್ಕಂಥ ಔಷಧಿ ಇದೆ. ಇದನ್ನು ಕೂಡ ಸುಮಾರು ಎಕರೆಗೆ 1 ಲೀಟರ್ ನೀರಿಗೆ ಸುಮಾರು 1.5-2 ಗ್ರಾಮಷ್ಟನ್ನು ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ಏನು ಕವಚದ ಕೊಳೆ ರೋಗದ ಹತೋಟಿಯನ್ನು ಸಂಪೂರ್ಣವಾಗಿ ಮಾಡ್ಬೋದು. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ರೈತ ಬಂದವರಿಗೆ ಗೊತ್ತಿರೋ ಪ್ರಕಾರ ಈಗೊಂದು ಸುಮಾರು 3-4 ವರ್ಷಗಳಿಂದ ಒಂದು ಕಾಳು ಕಟ್ಟಿ ಕಾಳು ಕಟ್ಟಿದ ನಂತರ ಕಾಳು ಮಾಗುವ ಹಂತದಲ್ಲಿ ಒಂದು ರೋಗ ಕಂಡುಬರುತ್ತೆ, ಕಾಳು ಕಪ್ಪಾಗ ರೋಗ. ಅಂತಂದರೆ ತೆನೆಯಲ್ಲಿ ಸುಮಾರು 200-250 ಕಾಳು ಇತ್ತು ಅಂತಂದರೆ 5-10 ಕಾಳು 15 ಕಾಳು ಕಪ್ಪುಗಾಗಿರ್ತವೆ ಕೆಲವೊಂದು ತೆನೆಗಳಲ್ಲಿ. ಇದನ್ನು ನಾವು ಗ್ರೈನ್ ಡಿಸ್ಕಲರೇಷನ್ ಅಂತ ಕರಿತೀವಿ, ಅಥವಾ ಕಾಳು ಕಪ್ಪು ರೋಗ. ಇದು ಇತ್ತೀಚಿನ ದಿನಗಳಲ್ಲಿ, ಹಿಂದೆ ಎಲ್ಲ ಇದೊಂದು ಮೈನರ್ ಡಿಸೀಸ್ ಅಂತ ಅಂತಾಯಿದ್ರು, ಇದರಿಂದ ಏನು ಅಂತ ಬಾಧೆ ಆಗ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರೋಗದ ಬಾಧೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಇಳುವರಿಯಲ್ಲಿ ಏನು ಕುಂಠಿತ ಆಗೋದಿಲ್ಲ, ಆದರೆ ಅದರ ಕ್ವಾಲಿಟಿ ಸ್ವಲ್ಪ ವ್ಯತ್ಯಯ ಆಗುತ್ತೆ. ಕೆಲವೊಂದು ಕಾಳುಗಳು ಕಪ್ಪಾಗೋದ್ರಿಂದ ಮಾರುಕಟ್ಟೆಯಲ್ಲಿ ಸ್ವಲ್ಪ ಪರ್ ಕ್ವಿಂಟಲಿಗೆ ಕೊಡ್ತಕ್ಕಂಥ ಬೆಲೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು. ಈ ರೋಗವನ್ನು ನಿರ್ವಹಣೆ ಮಾಡಲಿಕ್ಕೆ, ಇದು ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ, ಇದನ್ನು ನಿರ್ವಹಣೆ ಮಾಡಲಿಕ್ಕೆ ರೈತರು ಪ್ರೊಪಿಕೆನೋಜೋಲ್ ಅಂತಕ್ಕಂಥ ಒಂದು ಔಷಧ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಇದನ್ನು ಕಾಳು ಕಟ್ಟಿದ ನಂತರ, ಹಾಲು ಕಾಳು ಇರ್ತಾವಲ್ಲ ಈ ಹಂತದಲ್ಲಿ, ಪ್ರೊಪಿಕೆನೋಜೋಲನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಯಂಗೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಈ ರೋಗವನ್ನು ನಾಶ ಮಾಡ್ಬೋದು. ಇದನ್ನು ರೈತರು, ಕೆಲವು ರೈತರು ಆಲ್ರೆಡಿ ಫಾಲೋ ಮಾಡ್ತಿದ್ದಾರೆ, ಒಂದು ಟ್ರೈಸೆ ಏನು ಇದು ಪ್ರೊಪಿಕೆನೋಜೋಲನ್ನು ಒಂದು ಸ್ಪ್ರೇ ಮಾಡ್ತಾರೆ. ಯಾಕೆ ಅಂತಂದರೆ ಕಾಳು ಶೈನಿಂಗ್ ಬರ್ತವೆ ಅಂತ ಹೇಳ್ತಾರೆ. ಕಾಳು ಶೈನಿಂಗ್ ಬರೋದು ಏನಕ್ಕಪ್ಪ ಅಂತಂದರೆ ಈ ರೋಗದ ಹತೋಟಿ ಆಗೋದ್ರಿಂದ ಕಾಳು ತುಂಬ ಚೆನ್ನಾಗಿ ಶೈನ್ ಬರ್ತವೆ ಮತ್ತು ಕಾಳು ಚೆನ್ನಾಗಿ ದಪ್ಪ ಆಗ್ತವೆ. ಈ ಮೂರು ರೋಗಗಳು ಪ್ರಮುಖವಾಗಿ ಹೂ ಬಿಟ್ಟ ನಂತರ ಕಾಳು ಕೊಟ್ಟುವ ಹಂತದಲ್ಲಿ ಕಂಡುಬಂದು ಹೆಚ್ಚಿನ ಇಳುವರಿಗೆ ಡ್ಯಾಮೇಜನ್ನು ಮಾಡ್ತವೆ. ಇವುಗಳ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ಈ ವರ್ಷ ಕಾಡಿಗೆ ರೋಗ ಅಂತಕ್ಕಂಥ ಒಂದು ಹೊಸ ರೋಗದ ಬಾಧೆ ತೀವ್ರವಾಗಿ ಎಲ್ಲ ಭಾಗದ ರೈತರಲ್ಲಿ, ಎಲ್ಲ ಈ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ಇರ್ಬೋದು, ಭದ್ರಾ ಅಚ್ಚುಕಟ್ಟು ಪ್ರದೇಶ ಇರ್ಬೋದು, ಕಾವೇರಿ ಅಚ್ಚುಕಟ್ಟು ಪ್ರದೇಶ ಇರ್ಬೋದು, ಅಥವಾ ಬೇರೆ ರಾಜ್ಯಗಳು, ಯಾವುದೇ ರಾಜ್ಯ ತಗೊಂಡ್ರೂ ಕೂಡ ಈ ರೋಗದ ಬಾಧೆ ಈ ವರ್ಷ ತುಂಬ ಜಾಸ್ತಿಯಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಈ ವರ್ಷ ಸ್ವಲ್ಪ ತುಂಬ ಚೆನ್ನಾಗಿ ಮಳೆ ಚೆನ್ನಾಗಾಗಿದೆ, ಸ್ವಲ್ಪ ವಾತಾವರಣದಲ್ಲಿ ಆರ್ದ್ರತೆ ಮಟ್ಟ ಜಾಸ್ತಿ ಇದೆ. ಈ ಎರಡೂ ಕಾರಣಗಳಿಂದ ಈ ಕಾಡಿಗೆ ರೋಗ ಅಂತಕ್ಕಂಥ ಒಂದು ಏನು ಇದು ಫಸ್ಟ್ ಇದು ಒಂದು ಮೈನರ್ ರೋಗ ಅಂತ ಏನು ಜಾಸ್ತಿ ಡ್ಯಾಮೇಜ್ ಮಾಡ್ತಿರ್ಲಿಲ್ಲ, ಬಟ್ ಈ ವರ್ಷ ತುಂಬ ಯಥೇಚ್ಛವಾಗಿ ಎಲ್ಲ ರೈತರ ಎಲ್ಲ ತಳಿಗಳು ಕೂಡ ಕಂಡುಬಂದಿದೆ. ಸೋನಮಸರಿ ಇರ್ಬೋದು, RNR ಇರ್ಬೋದು, ಕಾವೇರಿ ಸೋನ ಇರ್ಬೋದು, ನೆಲ್ಲೂರು ಸೋನ ಇರ್ಬೋದು, ಗಂಗಾವತಿ ಸೋನ ಇರ್ಬೋದು, ಯಾವುದೇ ತಳಿನಲ್ಲಿ ಎಲ್ಲ ತಳಿನಲ್ಲೂ ಕೂಡ ಈ ರೋಗ ಬಾಧೆ ಕಂಡುಬಂದಿದೆ. ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಕಾಳು ಬಿಟ್ಟ ನಂತರ ಇದರ ಲಕ್ಷಣಗಳು ಕಂಡುಬರ್ತವೆ. ಆದರೆ ಈ ಹಂತದಲ್ಲಿ ಯಾವುದೇ ಶಿಲೀಂಧ್ರನಾಶಕಗಳನ್ನು ಸಿಂಪಡಣೆ ಮಾಡೋದ್ರಿಂದ ಈ ರೋಗದ ಹತೋಟಿ ಆಗೋದಿಲ್ಲ. ರೈತರು ಇದನ್ನು ಪ್ರಮುಖವಾಗಿ ನೆನ್ಪಿಟ್ಕೊಬೇಕು. ಕಾಳು ಕಟ್ಟಿದ ನಂತರ ಏನಾದರೂ ಈ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನೇ ಸ್ಪ್ರೇ ಮಾಡಿದ್ರು ಕೂಡ ಈ ರೋಗ ಕಂಟ್ರೋಲ್ ಆಗೋದಿಲ್ಲ. ಯಾಕೆ ಅಂತಂದರೆ ಈ ರೋಗದ ಇನ್ಫೆಕ್ಷನ್ ಇದೆಯಲ್ಲ, ಈ ರೋಗಾಣು ಹೋಗಿ ಅದರಲ್ಲಿ ರೋಗ ಉಂಟು ಮಾಡ್ತಕ್ಕಂಥದ್ದು ನಿಮಗೆ ಹೂ ಬಿಡುವ ಹಂತದಲ್ಲಿ, ಅಂತಂದರೆ ನೀವು ಸುಂಕಾಡೋದು ಅಂತ ರೈತರು ಪರಾಗಸ್ಪರ್ಶ ಆಗುತ್ತಲ್ಲ, ಈ ಹಂತದಲ್ಲಿ ಈ ರೋಗಾಣು ಹೂವಿನ ಒಳಗೆ ಹೋಗಿ ಇನ್ಫೆಕ್ಷನ್ ಮಾಡಿ ಒಂದು ರೋಗಾಣು ಉಂಟು ಮಾಡ್ತದೆ. ಹೂ ಹಂತದಲ್ಲಿ ಇನ್ಫೆಕ್ಷನ್ ಆದರೂ ಕೂಡ ನಿಮಗೆ ರೋಗದ ಲಕ್ಷಣ ಕಂಡು ಬರ್ತಕ್ಕಂಥದ್ದು ಕಾಳು ಬಿಟ್ಟ ನಂತರ. ಹಾಗಾಗಿ ರೋಗ ಲಕ್ಷಣ ಕಂಡು ಬಂದ ನಂತರ ಯಾವುದೇ ರೀತಿಯ ನೀವು ಶಿಲೀಂಧ್ರನಾಶಕಗಳನ್ನು ಸ್ಪ್ರೇ ಮಾಡೋದ್ರಿಂದ ಈ ರೋಗ ಕಂಟ್ರೋಲ್ ಆಗೋದಿಲ್ಲ. ದಯವಿಟ್ಟು ಯಾರಾದರೂ ನಿಮಗೆ ಶಿಲೀಂಧ್ರನಾಶಕಗಳನ್ನು ರೆಕಮೆಂಡ್ ಮಾಡಿದ್ರೆ ದಯವಿಟ್ಟು ಸ್ಪ್ರೇ ಮಾಡಬೇಡಿ. ನಿಮಗೆ ಔಷಧಿ ವೇಸ್ಟ್ ಆಗುತ್ತೆ ಹೊರತು ಖರ್ಚು ಜಾಸ್ತಿ ಆಗುತ್ತೆ ಹೊರತು ರೋಗ ಕಂಟ್ರೋಲ್ ಆಗೋದಿಲ್ಲ. ಇದನ್ನು ಯಾಕಪ್ಪ ನಿರ್ವಹಣೆ ಮಾಡಬೇಕಂತಂದರೆ ಹೂ ಬಿಡುವ ಹಂತದಲ್ಲಿ, ಅಂದರೆ ಬೂಟ್ ಲೀಫ್ ಅಂತ ಕರಿತೀವಲ್ಲ, ಒಡೆ ಬಂದಿರುತ್ತಲ್ಲ, ಈ ಹಂತದಲ್ಲಿ ನಾವು ಶಿಲೀಂಧ್ರನಾಶಕವನ್ನು ತಗೊಳ್ಳೋದ್ರಿಂದ, ಉದಾಹರಣೆಗೆ ನಾನು ಆಗಲೇ ಹೇಳಿದೆ ಎಲೆ ಕವಚದ ಕೊಳೆ ರೋಗಕ್ಕೆ ಒಂದು ಸಿಂಪಡಣೆಯನ್ನು ಹೇಳಿದೆ ನಿಮಗೆ. ಯಾವಾಗ ಹೂ ಬಿಡೋಕ್ಕಿಂತ ಮುಂಚೆ ತೆನೆ ಬರುವ ಹಂತದಲ್ಲಿ ನೀವೇನಾದರೂ ಎಲೆ ಕವಚದ ಮಚ್ಚೆ ರೋಗಕ್ಕೆ ಏನಾದರೂ ನೀವು ಔಷಧಿ ಸಿಂಪಡಣೆ ತಗೊಂಡಿದ್ದರೆ ಇದಕ್ಕೆ ಎಕ್ಸ್ಟ್ರಾ ಔಷಧಿ ಸಿಂಪಡಣೆ ಬೇಕಾಗೋದಿಲ್ಲ. ಎಲ್ಲ ರೋಗಗಳಿಗೂ ಕೂಡ ಅದಾಗೋಗುತ್ತೆ. ಏನು ಒಂದು ಮ್ಯಾಂಕೋಜಬ್ ಅಂತಕ್ಕಂಥ ಔಷಧಿ ಹೇಳಿದೆ, ಮತ್ತು ಮ್ಯಾಂಕೋಜಬ್ ಮತ್ತು ಕಾರ್ಬನ್ ಡೆಂಜಿನ್ ಇರ್ತಕ್ಕಂಥ ಮಿಕ್ಸ್ಚರ್ನ ಇರ್ತಕ್ಕಂಥ ಔಷಧಿ ಹೇಳಿದೆ, ಇದ್ರ ಜೊತೆಗೆ ತಿಫ್ಲುಜಮೈಡ್ ಅಂತಕ್ಕಂಥ ಔಷಧಿ ಹೇಳಿದೆ. ಈ ಮೂರಲ್ಲಿ ಯಾವುದಾದ್ರು ಒಂದು ಔಷಧವನ್ನು ನೀವು ಶಿಲೀಂಧ್ರನಾಶಕವನ್ನು ಒಡೆ ಬರುವ ಹಂತದಲ್ಲಿ ಏನಾದರೂ ಸಿಂಪಡಣೆ ಮಾಡಿತ್ತು ಅಂತಂದರೆ ಈ ರೋಗ ಬಾಧೆ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಪೂರ್ತಿ ಬರಲ್ಲ ಅಂತ ಹೇಳೋದಿಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಸುಮಾರು 50-60% ಅಷ್ಟು ಈ ರೋಗ ಬಾಧೆಯನ್ನು ಕಡಿಮೆ ಮಾಡ್ಬೋದು. ಇದು ಇತ್ತೀಚಿನ ದಿನಗಳಲ್ಲಿ ಕಂಡುಬರ್ತಕ್ಕಂಥ ರೋಗ ಆಗಿರೋದ್ರಿಂದ ಇದ್ರ ಬಗ್ಗೆ ಇನ್ನೂ ಸಂಶೋಧನೆ ನಡೀತಾ ಇದೆ. ಇನ್ನು ಯಾವಾಗ ಔಷಧಿ ಹೊಡಿಬೇಕು, ಯಾವ ಹಂತದಲ್ಲಿ ಹೊಡೆದ್ರೆ 100-100 ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು, ಮತ್ತು ಯಾವ ಶಿಲೀಂಧ್ರನಾಶಕ ತುಂಬ ಎಫೆಕ್ಟಿವ್ ಆಗಿ ಈ ರೋಗವನ್ನು ಕಂಟ್ರೋಲ್ ಮಾಡುತ್ತೆ ಅಂತಕ್ಕಂಥ ಸಂಶೋಧನೆಗಳು ಕೂಡ ಇನ್ನೂ ನಡೀತಾ ಇದೆ. ಇದ್ರ ಬಗ್ಗೆ ಮುಂದಿನ ವರ್ಷಗಳಲ್ಲಿ ನಿಮಗೆ ಸರಿಯಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾನು ಹೇಳಿದ ಹಾಗೆ ಹೂ ಬಿಟ್ಟ ನಂತರ ಪ್ರಮುಖವಾಗಿ 4 ರೋಗ ಕಂಡುಬರುತ್ತೆ: ಕುತ್ತಿಗೆ ರೋಗ, ಎಲೆ ಕವಚದ ಕೊಳೆ ರೋಗ, ಕಾಳು ಕಪ್ಪು ಆಗುವಂಥ ರೋಗ, ಮತ್ತು ಕಾಡಿಗೆ ರೋಗ. ಈ ಎಲ್ಲ ರೋಗಗಳನ್ನು ಸರಿಯಾಗಿ ಗುರುತಿಸಿ ಸರಿಯಾದ ಹಂತದಲ್ಲಿ, ನಾನಾಗಲೇ ಹೇಳಿದ್ದೀನಿ ಯಾವ ಹಂತದಲ್ಲಿ ಇದನ್ನು ನಾವು ಸ್ಪ್ರೇ ತಗೊಂಡ್ರೆ, ಯಾವ ಔಷಧವನ್ನು ಯಾವ ಪ್ರಮಾಣದಲ್ಲಿ ನೀವು ಸಿಂಪಡಣೆ ಮಾಡೋದ್ರಿಂದ ಇದು ಕಂಟ್ರೋಲ್ ಆಗುತ್ತಲ್ಲ, ಅದನ್ನು ನೀವು ಫಾಲೋ ಮಾಡಿದ್ರೆ ಈ ಎಲ್ಲ ರೋಗಗಳ ಬಾಧೆಗಳನ್ನು ಕಡಿಮೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬೋದು. ಹಾಗೆ ಡಾಕ್ಟ್ರೇ, ಇಷ್ಟೆಲ್ಲ ಖರ್ಚು ವೆಚ್ಚಗಳನ್ನು ಮಾಡಿ ರೈತ ಬಾಂಧವರು ಇನ್ನೇನು ಕಟಾವು ಮಾಡುವಂಥ ಸಂದರ್ಭ ಕೂಡ, ಬಹುಶಃ ಸುದೀರ್ಘವಾಗಿ ಸಸಿ ಅಗಿಗಳನ್ನು ಮಾಡಿಕೊಂಡ್ರಿಂದ ದಿನದಿಂದ ಹಿಡಿದು ನಿರಂತರವಾಗಿ ಇಲ್ಲಿವರೆಗೆ ಬಹಳ ಜಾಗರೂಕತೆಯಿಂದ ಅತ್ಯಂತ ವೈಜ್ಞಾನಿಕ ಸಲಹೆಗಳನ್ನು ಅನುಸರಿಸಿ ಎಲ್ಲ ಆದಮೇಲೆ ಕೂಡ ಈ ರಾಶಿ ಮಾಡುವ ಹಂತವು ಕೂಡ ಬಹಳ ಮುಖ್ಯವಾಗಿರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಈ ಹವಾಮಾನ ವೈಪರೀತ್ಯದಿಂದಾಗಿ ಅಥವಾ ಚಳಿಗಾಲದಲ್ಲಿ ಇಬ್ಬನಿಗೆ ಬೆಳೆ ಕಟಾವು ಮಾಡಿ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಅದೆಷ್ಟೋ ಆಳಿನ ಸಮಸ್ಯೆ ಇರ್ಬೋದು, ಅಥವಾ ಇನ್ಯಾವುದೋ ಇತ್ತೀಚೆಗೆ ಆಧುನಿಕ ಕಟಾವು ಯಂತ್ರಗಳನ್ನು ಬಳಕೆ ಮಾಡ್ತಾಯಿದ್ರು, ಆ ಕಟಾವುಗಳ ಯಂತ್ರಗಳ ಲಭ್ಯತೆ ಕೂಡ ಇಲ್ಲದಿದ್ದಂಥ ಸಂದರ್ಭದಲ್ಲಿ, ಸಕಾಲಕ್ಕೆ ಕಟಾವು ಮಾಡದೆ ಹೋದಂಥ ಸಂದರ್ಭದಲ್ಲಿ ಹೇಗೆ ಈ ಭತ್ತದ ಬೆಳೆ ಅನಾಹುತಗಳಿಗೆ ಅಥವಾ ಒಂದಷ್ಟು ಬೆಳೆ ನಷ್ಟಕ್ಕೆ ಈಡಾಗುತ್ತೆ ಅನ್ನುವಂಥ ಮಾಹಿತಿ, ಹಾಗೆಯೇ ಪೂರ್ವ ಯೋಚಿತವಾಗಿ ಹೇಗೆ ನಮ್ಮ ರೈತರು ಸಿದ್ಧರಾಗಿ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರೆ ಸೂಕ್ತ ಅಂತೀರಿ ತಾವು? ಈಗ ನೀವು ಹೇಳಿದಂಥ ಸಮಸ್ಯೆ ಇದೆಯಲ್ಲ, ಕಟಾವು ಯಂತ್ರದ ಲಭ್ಯತೆ ಕಡಿಮೆ ಇರ್ಬೋದು ಅಥವಾ ವಾತಾವರಣದಲ್ಲಿ ಏನಾದರೂ ಬದಲಾವಣೆ ಆಗೋದ್ರಿಂದ ಬರ್ತಕ್ಕಂಥ ಸಮಸ್ಯೆಗಳು. ಈಗ ಭತ್ತ ಕಟಾವು ಅಂತಕ್ಕೆ ಬಂದಾಗ ಏನಾದರೂ ವಾತಾವರಣದಲ್ಲಿ ಬದಲಾವಣೆ ಆಗಿ ಏನಾದರೂ ಸ್ವಲ್ಪ ಮಳೆ ಮೋಡದ ವಾತಾವರಣ ಇದ್ದು ಮಳೆ ಬಂದು ಅಥವಾ ಇಬ್ಬನಿ ಜಾಸ್ತಿಯಾಗಿ ಕೊರೆ ಬೀಳೋದು ಅಂತ ರೈತರು, ಈ ರೀತಿ ಆದ ಸಂದರ್ಭದಲ್ಲಿ ಕೆಲವೊಂದು ರೋಗಗಳ ಬಾಧೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ಪ್ರಮುಖವಾಗಿ ಕಾಳು ಕಪ್ಪಾಗ್ತಕ್ಕಂಥ ರೋಗ, ಏನು ಗ್ರೈನ್ ಡಿಸ್ಕಲರೇಷನ್ ಅಂತೀವಲ್ಲ, ಇದೇನಾದ್ರೂ ಕಟಾವು ಹಂತದಲ್ಲಿ ಏನಾದರೂ ಮಳೆ ಬಂದು ಮೋಡ ಕವಿದ ವಾತಾವರಣವಿತ್ತು ಅಂತಂದರೆ ಈ ರೋಗ ಬಾಧೆ ಜಾಸ್ತಿ ಆಗುತ್ತೆ. ಆದರೆ ಈ ಹಂತದಲ್ಲಿ ನಾವು ಯಾವುದೇ ರೀತಿಯ ಸ್ಪ್ರೇನ ನಾವು ರೆಕಮೆಂಡ್ ಮಾಡಲ್ಲ. ಯಾಕೆ ಅಂತಂದರೆ ಒಂದು 2-3 ದಿನ ಅಥವಾ 3-4 ದಿನದಲ್ಲಿ ನೀವು ಕಟಾವು ಮಾಡೋದ್ರಿಂದ ಈ ರೋಗ ನಿರೋಧಕಗಳು ಏನು ಈ ಶಿಲೀಂಧ್ರನಾಶಕಗಳು ಸ್ಪ್ರೇ ಮಾಡೋದ್ರಿಂದ ಅದರ ರೆಸಿಡ್ಯೂ ಅದೇ ಕಾಳಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗಿ ಈ ಹಂತದಲ್ಲಿ ನಾವು ಯಾವುದೇ ರೀತಿ ಸ್ಪ್ರೇನ ರೆಕಮೆಂಡ್ ಮಾಡೋದಿಲ್ಲ. ಏನಂತಂದರೆ ನೀವು ಸ್ಪ್ರೇ ಮಾಡಿದ ನಂತರ ಕನಿಷ್ಠ 1 ತಿಂಗಳಾದರೂ ಕೂಡ ನಮಗೆ ಟೈಮ್ ಇರಬೇಕಾಗುತ್ತೆ ಕಟಾವಿಗೆ. ಇದರೊಳಗೆ ನಾವು ಯಾವುದೇ ರೀತಿ ಸ್ಪ್ರೇ ಮಾಡೋರು ಏನಾಗುತ್ತೆ ಅಂತಂದರೆ ರೆಸಿಡ್ಯೂ ಉಳ್ಕೊಳ್ಳುತ್ತೆ. ಕೊನೆಗೆ ನಿಮಗೆಲ್ಲ ಗೊತ್ತಿದೆ ಯಾವುದೇ ಶಿಲೀಂಧ್ರನಾಶಕದ ರೆಸಿಡ್ಯೂ ಭತ್ತದಲ್ಲಿ ಉಳ್ಕೊಂತಂದರೆ ಮುಂದೆ ನಮ್ಮ ಏನು ಅನ್ನಕ್ಕೆ ಇರ್ಬೋದು ಅಥವಾ ಹಸುಗಳ ಮೇವಿಗಿರ್ಬೋದು, ಈ ರೀತಿಯಾಗಿ ಆ ಒಂದು ಚೈನಿಗೆ ಎಂಟರ್ ಆಗಿ ನಮಗೆ ಹೆಚ್ಚಿನ ತೊಂದರೆ ಮಾಡುತ್ತೆ. ಹಾಗಾಗಿ ಈ ಹಂತಲ್ಲಿ ಯಾವುದೇ ರೀತಿಯ ಸ್ಪ್ರೇಯನ್ನು ಮಾಡಬೇಡಿ. ಆದಷ್ಟು ಭಾಳ ನೀಟಾಗಿ ಪ್ಲ್ಯಾನ್ ಮಾಡಿ ಕಟಾವು ಯಂತ್ರವನ್ನು ಸರಿಯಾದ ಟೈಮಿಗೆ ಪಡ್ಕೊಂಡು ಕರೆಕ್ಟಾದ ಸ್ಟೇಜಲ್ಲಿ ಕಟಾವು ಮಾಡೋದು ಭಾಳ ಉತ್ತಮ. ಮಳೆ ಅನ್ನತಕ್ಕಂಥದ್ದು ನಮ್ಮ ಕೈನಲ್ಲಿಲ್ಲ, ಯಾರ ಕೈನಲ್ಲಿಲ್ಲ. ಆ ಹಂತದಲ್ಲಿ ಇದ್ರ ಪ್ರಮುಖ ರೋಗಗಳು ಬಂತು ಅಂತಂದರೆ ಏನು ಸ್ಪ್ರೇ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಸಲಹೆ. ಹಾಗೆಯೇ ಡಾಕ್ಟರ್, ಕಟಾವು ಮಾಡಿದ ನಂತರದಲ್ಲಿ ಭತ್ತವನ್ನು ಒಣಗಿಸ್ಲಿಕ್ಕೆ ಇತ್ತೀಚೆಗೆ ಸ್ಥಳದ ಅಭಾವ ಇರ್ಬೋದು ಅಥವಾ ಮತ್ತಾವುದು ಒಂದು ಉತ್ತಮವಾದಂಥ ಒಂದು ವಾತಾವರಣ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ರೈತರು ಈ ರಸ್ತೆಗಳ ಉದ್ದಕ್ಕೂ ಕೂಡ ರಸ್ತೆ ತುಂಬ ಅಚ್ಚುಕಟ್ಟಾಗಿದೆ, ತುಂಬ ಸ್ವಚ್ಛವಾಗಿದೆ ಅಂತೇಳಿ ಭತ್ತವನ್ನು ಒಣಗಾಕಿರ್ತಾರೆ, ಇದು ಮಾಡಿರ್ತಾರೆ. ದಿಢೀರ್ನಂತೇಳಿ ಏಕಾಏಕಿಯಾಗಿ ವಾತಾವರಣ ಬದಲಾದಂಥ ಸಂದರ್ಭದಲ್ಲಿ ಮಳೆ ಸುರಿಯೋದಿರ್ಬೋದು ಅಥವಾ ಕಟಾವು ಮಾಡೋದಕ್ಕಿಂತ ಮುಂಚಿತವಾಗಿ ನಾಳೆ ಅಥವಾ ಇನ್ನೊಂದು ವಾರದೊಳಗೆ ಕಟಾವು ಮಾಡಬೇಕಂತ ಯೋಜನೆಯನ್ನು ಕೂಡ ಮಾಡಿಕೊಂಡಿರ್ತಾರೆ. ದಿಢೀರ್ನಂತೆ ಅಕಾಲಿಕ ಮಳೆಗೆ ತುತ್ತಾಗುವಂಥ ಸಂದರ್ಭದಲ್ಲಿ ಹೇಗೆ ರೈತರು ಎಚ್ಚೆತ್ಕೊಳ್ಬೇಕು ಅಂತೀರಿ? ಇದಕ್ಕೆ ಒಂದು ಪರ್ಯಾಯ ಅಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಇರ್ಬೋದು, ರೇಡಿಯೋ ಇರ್ಬೋದು, ಟಿವಿಗಳಲ್ಲಿ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಗಳು ಬರ್ತವೆ. ಸುಮಾರು ಒಂದು ಈ ವಾರದಲ್ಲಿ ಮಳೆ ಬರುವತಕ್ಕಂಥ ಲಕ್ಷಣಗಳಿದ್ದಾವೆ, ಎಷ್ಟು ಪರ್ಸೆಂಟ್ ಚಾನ್ಸಲ್ಲಿ ಮಳೆ ಬರುತ್ತೆ ಅಂತಕ್ಕಂಥ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ. ರೈತರು ಈ ಇಲಾಖೆಯ ಕೆಲವೊಂದು ಮಾಹಿತಿಗಳನ್ನು ಆದಷ್ಟು ಫಾಲೋ ಮಾಡೋದು ಉತ್ತಮ. ಇನ್ನು 2-3 ದಿನದಲ್ಲಿ ಮಳೆ ಆಗುತ್ತೆ ಅಂತಂದರೆ ಈ ಟೈಮ್ನಲ್ಲಿ ಆದಷ್ಟು ಕಟಾವನ್ನು ಮಾಡಬೇಡಿ. ಕಟಾವು ಮಾಡಿ ಏನಾದರೂ ಒಣಗಾಗ್ತಾ ಏನಾದ್ರೂ ಮಳೆಯ ಮುನ್ಸೂಚನೆ ಏನಾದರೂ 2 ದಿನ ಮುಂಚೆ ಫೋರ್ಕ್ಯಾಸ್ಟಿಂಗ್ ಮಾಡಿ ಬರ್ತದೆ, ನೀವು ಸುಮಾರು 90-100 ಭಾಗ ನಾವು ನಂಬೋದು ಅದನ್ನು. ಮಳೆ ಬರುತ್ತೆ ಅಂತ ಹೇಳ್ತಾರೆ, ಎಷ್ಟು ಬರುತ್ತೆ ಅಂತ ಹೇಳಲ್ಲ, ಸ್ವಲ್ಪನಾದರೂ ಬಂದೇ ಬರುತ್ತೆ ಮಳೆ ಆ ಟೈಮ್ನಲ್ಲಿ. ಸೊ ಈ ರೀತಿಯಾದಂಥ ಒಂದು ಮುನ್ಸೂಚನಾ ವರದಿಗಳನ್ನು ರೈತರು ರೇಡಿಯೋಗಳಲ್ಲಾಗ್ಬೋದು, ಟಿವಿಗಳಲ್ಲಾಗ್ಬೋದು, ಮೊಬೈಲಲ್ಲಾಗ್ಬೋದು, ಇವುಗಳನ್ನೆಲ್ಲ ಪಡ್ಕೊಂಡು ಅದ್ರ ಪ್ರಕಾರ ತಮ್ಮ ಕಟಾವನ್ನ ಮತ್ತು ತಮ್ಮ ಒಣಗಿಸುವಂಥ ಕಾರ್ಯಗಳನ್ನು ಪ್ಲಾನ್ ಮಾಡ್ತಕ್ಕಂಥದ್ದು ಉತ್ತಮ. ಮೊಬೈಲ್ ಇರ್ಬೋದು, ನ್ಯೂಸ್ ಇರ್ಬೋದು, ಬೇರೆ ಬೇರೆ ಕಾರಣಗಳಿಗೆ ನಾವು ಬಳಸ್ತೀವಿ. ಈ ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಗಾಗಿ ಬಳಸ್ತಕ್ಕಂಥದ್ದು ತುಂಬ ಅನುಕೂಲ. ಯಾವುದೇ ನ್ಯೂಸ್ ಬಂದಾಗ ಕೊನೆಯಲ್ಲಿ ಹವಾಮಾನ ವರದಿ ಅಂತ ಕೊಡ್ತಾರೆ. ದಯವಿಟ್ಟು ಮೊದಲಿರ್ತಕ್ಕಂಥ ಎಲ್ಲ ವಿಷಯಗಳು ನಮಗೆ ಬೇಕಿರ್ಬೋದು, ಬೇಡದೇ ಇರ್ಬೋದು, ಆದರೆ ಹವಾಮಾನದ ವಿಷಯ ಮಾತ್ರ ಎಲ್ಲ ರೈತ ಬಾಂಧವರಿಗೆ ಬೇಕೇ ಆಗುತ್ತೆ. ಅದನ್ನು ಕೊನೆಗೆ ನೋಡಿ ಅದ್ರ ಪ್ರಕಾರ ತಮ್ಮ ಏನು ಕೃಷಿ ಕಾರ್ಯಗಳಾದಂಥ ಬಹಳ ಮುಖ್ಯವಾಗಿ ಕಟಾವಿರ್ಬೋದು ಮತ್ತು ಕಟಾವಿನ ನಂತರ ಒಣಗಿಸ್ತಕ್ಕಂಥ ಕಾರ್ಯವನ್ನು ನೀವು ಪ್ಲಾನ್ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕ. ತುಂಬ ಆ್ಯಪ್ಗಳು ಈಗ ಬಹಳ, ವಾಟ್ಸಪ್ ಇರ್ಬೋದು, ಏನು ಸೋಷಿಯಲ್ ಮೀಡಿಯಾಸ್ ಅಂತ ಕರಿತೀವಲ್ಲ, ಇವುಗಳನ್ನ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಮಾಡಬೇಡಿ ಅಂತ ಹೇಳಲಿಕ್ಕೆ ನಮ್ಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಅದ್ರ ಜೊತೆಗೆ ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಿ. ಆರೋಗ್ಯದ ಮಾಹಿತಿ ಇರ್ಬೋದು, ಹವಾಮಾನ ವರದಿ ಇರ್ಬೋದು, ಮತ್ತು ಬೆಳೆಗೆ ಸಂಬಂಧಪಟ್ಟಂಥ ಮಾರ್ಕೆಟಿಂಗ್ ಇರ್ತಕ್ಕಂಥ ಫೋರ್ಕ್ಯಾಸ್ಟಿಂಗ್ ಇರ್ಬೋದು, ಬೆಳೆ ವಿವರ ಇರ್ಬೋದು, ಬೆಲೆಯ ವಿವರ ಇರ್ಬೋದು, ಇವುಗಳನ್ನೆಲ್ಲ ಪಡ್ಕೊಳ್ಳೋದ್ರಿಂದ ನಮ್ಮ ಜೀವನಕ್ಕೆ ಕೂಡ ಒಂದು ಏನು ಅಂತ ಹೇಳಿದ್ರೆ ಒಂದು ಒಳ್ಳೆಯ ವಿಷಯಗಳು ಸಿಗ್ತವೆ. ಡಾಕ್ಟರ್, ಇದುವರೆಗೆ ತಾವು ಕಟಾವು ಹಂತದಲ್ಲಿ ಭತ್ತದ ಬೆಳೆಯನ್ನು ಬಾಧಿಸುವಂಥ ರೋಗಗಳು ಮತ್ತು ಹೇಗೆ ಅವುಗಳಿಂದ ನಾವು ರಕ್ಷಣೆಯನ್ನು ನಮ್ಮ ಭತ್ತವನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವನ್ನು ತಿಳಿಸ್ಕೊಟ್ರೆ, ಹಾಗೆಯೇ ಈ ಕಟಾವಿನ ಹಂತದ ಸಂದರ್ಭದಲ್ಲಿ ಈ ಕೀಟಗಳನ್ನು ರೋಗಗಳನ್ನು ಹೊರತುಪಡಿಸಿ ಮತ್ತಿನ್ಯಾವ್ಯಾವ ಕಾರಣಗಳು ನಮ್ಮ ಭತ್ತವನ್ನು ಆವರಿಸಬಹುದು ಅನ್ನುವಂಥ ಆ ಕಾರಣಗಳನ್ನು ಕೂಡ ವೈಜ್ಞಾನಿಕವಾಗಿ ಬಹಳ ಸೂಕ್ಷ್ಮವಾಗಿ ಅವಲೋಕಿಸಿ ಅವುಗಳಿಗೆ ಪರಿಹಾರಗಳನ್ನು ಕೂಡ ಸೂಚಿಸಿದ್ದೀರಿ. ಈ ಎಲ್ಲ ವಿಷಯಗಳನ್ನು ನಮ್ಮ ರೈತರು ಸಕಾಲಕ್ಕೆ ಮಾಹಿತಿಯನ್ನು ಪಡೆದುಕೊಂಡು